ಭಕ್ಷಿತ ಬಲ ಸಂಬೋಧಾರ್ವ ಭಕ್ಷಿತಂ ಉಮಾಜಿತಂ ಲೋಕ ವಿನಾಶ ಕಾರಣಂ ನಮಾಮಿ ವಿಗ್ರಹಸುರ ತವ ಪಾದ ಪಂಕಜ ಬರನಾರೆ ಹರ ಸಂಗ ಬ್ಯಾಡ ನಾಶವಾದರು. ತಿಳಿಯತೇ ರಾಜೇಂದ್ರನೇ? ಹೇ ವಲ್ಲಭಿ, ಯಾವತ್ತು ರತ್ನಗಳು ರಾಜನಿಗೆ ಸಲ್ಲತಕ್ಕವು, ಅದರಂತೆ ಈ ಸ್ತ್ರೀರತ್ನವು ನನಗೆ ಸಲ್ಲತಕ್ಕದು. ತಿಳಿಯತೇ ಮಂಡೋದರಿ? ಛೇ ಛೇ, ತಮಗೆ ವಿಷಯ ಲಂಪಟರೆಂದು ಅನ್ನುವುದು ಉಂಟೆ. ತಾವು ಪರಸ್ಥಿತಿಯರನ್ನು ಅಪಹರಿಸಿದ ಸಂಭಾವಿತರಲ್ಲವೇ ರಾಜೇಂದ್ರನೇ? ಹೇ ವಲ್ಲಭಿ, ಮತಿಯಿಂದ ಅದೊಂದು ಕಾರ್ಯ ಮಾಡಿದ್ದಕ್ಕೆ ಎತ್ತು ಹೋದರೂ ಅದೇ ಮಾತಾಯಿತು. ಹೌದು ದೇವ. ನಡೇ, ಸೂರ್ಯಾಸ್ತಮವಾಯಿತು, ನಮ್ಮ ಶಯನ ಮಂದಿರಕ್ಕೆ ಹೋಗುವ. ನಡೆಯರಿ, ಹೋಗುವ. ಶ್ರೀರಾಮನ ಅನುಗ್ರಹದಿಂದ ಲಂಕಾ ಪಟ್ಟಣವನ್ನು ಸೇರಿದನು. ಆಹಾ, ಏನಿದು ರಮಣೀಯವಾದ ಪಟ್ಟಣವಿದು! ಅಯ್ಯೋ, ನೀನಾವಲೋ ಹುಡುಗ, ನನ್ನ ಭೀತಿ ಇಲ್ಲದೆ ಸಂಚರಿಸುತ್ತಿರುವ ನೀನಾವಲೋ ಹುಡುಗ? ಯಾಕೆ ಹುಡುಗಿ? ಎಲೋ ಹುಡುಗ, ನಾನ್ಯಾರು ಅನ್ನುವುದು ಗೊತ್ತೇ? ಎಲೋ ಹುಡುಗ, ನಾನ್ಯಾರು ಅಂದರೆ ನಾನು ಯಾರು ನೀನು ಹೇಳು. ತೂ ಮೋಡ, ನಾನು ಸ್ತ್ರೀ ಎಂದು ಮೈ ಮೇಲೆ ಬರುತ್ತೀಯ. ಈ ಇದಕ್ಕೆ ಸಿದ್ಧನಾಗಲೇ ಮೋರ್ಕ. ಬೇಗನೆ ಸಮರಕ್ಕೆ ಸಿದ್ಧನಾಗು. ಸಿದ್ಧನಾಗು ಮೋರ್ಕ. Thank you.

ನಿನ್ನ ಹಸಿವೆಯನ್ನು ನೀಗಿಸಿಕೊಳ್ಳ ಯಾವ ಮಾರುತ್ತಲೆ ಈ ಭುಜಬಲದ ಪರಾಕ್ರಮವನ್ನು ಅಂದರೆ ಶ್ರೀರಾಮಚಂದ್ರನ ದೂತನೆಂಬುದು ಗೊತ್ತಾಗುವುದು. ಈಗಲೇ ಅಶೋಕವನವನ್ನು ಹಾಳು ಮಾಡಿ ಬಿಡುವೆನು. ರಾಜಾದಿರಾಜ್ ರಾವಣ್ ಮಹಾರಾಜ್ ಮೊಲ್ದ ಶಬ್ದ ಮಾಡಲಿಕ್ಕೆ ಕಾರಣವೇನು? ನಮ್ಮ ಅಶೋಕವನವನ್ನು ಯಾವುದೇ ಒಂದು ಕಪಿ ಬಂದು ಹಾಳು ಮಾಡಿದೆ ದೇವ? ಹಾಗಾದರೆ ಬೇಗನೆ ಇಂದ್ರ ಜೊತೆ ನನ್ನ ಬರಮಾಡುವಂತವನು ಯಾವ ಕಾರಣ ದೇವ? ನನ್ನನ್ನು ಯಾಕೆ ಬರ ಹೇಳಿದ್ರಿ? ಹೇ ಇಂದ್ರ ಜೊತೆ, ನಮ್ಮ ಅಶೋಕವನಕ್ಕೆ ಯಾವುದೋ ಒಂದು ಕಪಿಯು ಬಂದು ತೋಟವನ್ನು ಹಾಳು ಮಾಡಿತಂತೆ. ಹಲೋ ಹಲೋ, ಹೇ ಜನಕ, ಅಪ್ಪಣೆಯನ್ನು ಕೊಡುವಂತವರಾಗಿರಿ. ಹೇ ಕುಮಾರ, ಜಯಶೀಲನಾಗಿ ಬೇಗನೆ ಹೋಗಿ ಬರುವಂತವನಾಗು. ಯಾಕಾಗದಲ್ಲದು ಬಂಧಿಸಿ ಎನ್ನ ತಾತನಲ್ಲಿಗೆ ಒಯ್ಯುವೆ. ಈಗಲೇ ಬ್ರಹ್ಮಾಸ್ತ್ರವನ್ನು ಹೊಡೆಯುವನು, ತಾಳಿಕೊಳ್ಳಲ ಮಾರ್ಕ. ಅಯ್ಯೋ ಶಿವಶಿವ, ಶ್ರೀರಾಮಚಂದ್ರ ದೇವ, ಈ ನಿರಾಯನ ಮೇಲೆ ಈ ಮಾಡಲು ಬ್ರಹ್ಮಾಸ್ತ್ರವನ್ನು. ಹೇ ಗುರುವರನೇ, ನಿನ್ನ ಅಂತಃಕರಣವು ಸದಾ ನನ್ನ ಮೇಲಿರಲಿ. ಹೋ ಪಾಪಾತ್ಮ, ನೀನು ಬ್ರಹ್ಮಾಸ್ತ್ರವನ್ನು ಪಡೆಯುವುದುಂಟೆ, ಎದುರಾಗುವಂತವನಾಗು. ಭ್ರಷ್ಟ, ಇದಕ್ಕೆ ಸಿದ್ಧನಾಗು. ಅರ್ಕ, ಎದುರಾಗು. ಸೇವಕರು ತರುವರು ನೋಡಯ್ಯ ಜನಕನೇ. ಓಹೋ, ಇದೇನು ನಮ್ಮ ಹೊಲ ಹಾಳು ಮಾಡಿದ ಕಪಿಯು? ಹೌದು, ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುವೆ. ಆ ಭ್ರಷ್ಟ, ನಿನ್ನ ಶೌರ್ಯವು ಎಷ್ಟಿರುವುದೆಂಬುದು ಮೊಟ್ಟ ಮೊದಲೇ ನನಗೆ ಗೊತ್ತು. ಭ್ರಷ್ಟ, ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುತ್ತಿದ್ದರೆ ನನ್ನ ಬಾಲವನ್ನು ನಿನ್ನೆತ್ತರಕ್ಕೆ ಸುತ್ತಿಕೊಂಡು ಅದರ ಮೇಲೆ ಕುಳಿತು ಮಾತನಾಡುವನೆ ಭ್ರಷ್ಟ ರಾವಣನೇ. ಹಲೋ ಹಲೋ ಬಲೈ ಅಲೈ ಪಾತಿಯ, ಸಣ್ಣವನೊಂದು ಸಲಿಗೆಯನ್ನು ಕೊಟ್ಟರೆ ನಾಲಿಗೆಯನ್ನು ಉದ್ದ ಬಿಡಿಯೋ ಮಹಾನಂದ. ನೀನು ಯಾರು? ನಾನು ಯಾರಂದರೆ ಅದನ್ನೇ ಕೇಳುತ್ತೇನೆ. ಅರ್ಜುನನನ್ನು ಹತ್ತಿಸಿದವರು ಯಾರು? ಪರಶುರಾಮ. ಅಂತ ಪರಶುರಾಮನನ್ನು ಹಲೋ ಹಲೋ ಗರ್ವವನ್ನು ಬೊಂಬಪಡಿಸಿದವರು ಯಾರು? ಅಗ್ರಾಮ. ಎಲೋ, ನಿನ್ನನ್ನು ಹತ್ತು ಮುಖದ ಹುಳವೆಂದು ತನ್ನ ಪುತ್ರನ ತೊಟ್ಟಿಲಕ್ಕೆ ಕಟ್ಟಿದವರು ಯಾರು? ವಾಲಿ. ಅಂತ ವಾಲಿಯನ್ನು ಒಂದೇ ಬಾಲದಿಂದ ಹೊಡೆದವರು ಯಾರು? ರಾಮನು. ಅಂತ ರಾಮದೂತನಿರುವನೆ ಲೈ ಭ್ರಷ್ಟನೇ. ಹಲೋ ಹಲೋ ಬಲೈ ಅಲೈ ಮಾತಿಯೇ. ಯಾವ ಟ್ವಂಗಿ ಟ್ವಂಗಿ ಹಾರ